ಹಂಚ್ಕೊತದಳೆ. ಹುಲಿಗೆಮ್ಮ, ನಿನಗೆ ಈಗ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಭ್ಯಾಸ ಎಲ್ಲಿ ಮಾಡಿದೆ? ಸೆಕೆಂಡ್ ಪಿ ಯು ಸಿ ಸಿರ್ವಾರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರಿ ಸರ್. ಡಿಗ್ರಿನ ಗೌರ್ಮೆಂಟ್ ಕಾಲೇಜ್. ಈಗ ಏನು ಸದ್ಯ ಬಿ ಎ ಓದ್ತಾಯಿ? ಸರ್, ಬಿ ಎ ಫೋರ್ತ್ ಸೆಮ್. ಈಗ ಇತ್ತೀಚೆಗೆ ನಿಮ್ಮ ಒಂದು ಟ್ರ್ಯಾಕ್ಟರ್ ಹೊಡಿತಕ್ಕಂಥದ್ದು ಅಲ್ಲಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಕೃಷಿ ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ವರ್ಷದಿಂದ ತಾನು ಮಾಡ್ತಾ ಇದ್ದೆ? ನಾವು ನಮ್ಮ ಅಪ್ಪ ಇರುವಾಗಲೇ ಕಲ್ತಿದ್ವಿ ಸರ್. ನಮ್ಮ ಅಪ್ಪ ಸ್ಟ್ರೋಕ್ ಆಯ್ತು ರೀ, ನಾ ಸೆಕೆಂಡ್ ಪಿ ಯು ಸಿ ಓದುವಾಗೆ ಸ್ಟ್ರೋಕ್ ಹೊಡಿತೀರಿ, ನಡೆಯಕ್ಕೆ ಆಗ್ತಿದ್ದಿಲ್ಲ ರೀ. ಅವಾಗ ನಾವು 15 ಎಕರೆ ಹೊಲ ಮಾಡಿದ್ದೀವಿ ರೀ, ಅದ್ರ ನೋಡ್ಕ್ಯಾಕ ಯಾರ ಕೈಲಿ ಆಗಲಿಲ್ಲ ರೀ. ನಮ್ಮಣ್ಣ ನಮ್ಮ ಅಪ್ಪ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಆದಲ್ಲಿಂದ ನಮ್ಮಣ್ಣ ಫುಲ್ ಬುಗುಳ್ ಬಿದ್ದುಬಿಟ್ನ ರೀ, ಮುಂದೆ ಹೆಂಗಪ್ಪ ಮಾಡೋದು ಅಂದು. ನಮ್ಮ ಅಪ್ಪ ಕಲಿಸಿಕೊಟ್ಟಿದ್ದೆಲ್ಲ ನಾನು ನಮ್ಮಣ್ಣ ಮಾಡ್ತಿದ್ದೀವಿ ರೀ. ನಮ್ಮ ಅಪ್ಪನ ನೋಡ್ಕ್ಯಂತ ಫಸ್ಟಿಗೆ ನಾವು ಅಪ್ಪಿರುವಾಗ ಕಲ್ತಿದ್ದು, ನಮ್ಮ ಅಪ್ಪನ ಕರ್ಕೊಂಡು ಓದ್ತಿದ್ವಿ ರೀ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಎತ್ತಿಗೆಂದು ಓದ್ತಿದ್ದೀವಿ ರೀ. ನಮ್ಮ ಅಪ್ಪ ಇಂತಿಂಥದ್ದು ಎಣ್ಣೆ ಹೊಡಿಬೇಕಂತ ಹೇಳ್ತಿದ್ನೇ ರೀ. ಆದರೆ ಅದೇ ಥರ ಮಾಡ್ಕೊಂಡು ಬಂದೀವಿ ರೀ. ನಮ್ಮ ಅಪ್ಪ 2019 ಸ್ಟೋವ್ ಕೊಡ್ತಿತ್ತು ರೀ, 2021 ಜನವರಿಗೆ ತೀರ್ಕೊಂಡ್ರಿ ರೀ. ನಾವು ಉಳಿಸ್ಬೇಕಂತ ಜಗ್ಗೆ ಪ್ರಯತ್ನ ಪಟ್ಟಿವಿ ರೀ, ಸಾಲ ಮಾಡ್ಕೊಂಡು ತೋರಿಸಿದೀವಿ ರೀ, ಅಂದರೆ ಉಳ್ಳಿಲ್ಲ ರೀ ನಮ್ಮ ಅಪ್ಪ. ಹಂಗಾಗಿ ನಮ್ಮ ಅಪ್ಪ ತೀರೋದ ಮ್ಯಾಗೂ 15 ಎಕರೆ ಹೊಲ ಮಾಡಿದ್ದೀವಿ ರೀ. ಅದರಲ್ಲಿಂದ ಲಾಸ್ ಬಂತು ರೀ, ಫುಲ್ ಲಾಸ್ ಬಂತು ರೀ. ಈ ಕಡೆ ನಾವು ಅಪ್ಪಗೆ ತೋರಿಸಿದ ಸಾಲ, ಈ ಕಡೆ ಇದು ಸಾಲ ಅಂದು ಈಗ ಬಿಟ್ಟು ಬಿಟ್ಟಿವಿ ರೀ. ಮನೆ ಒಂದು 3 ಎಕರೆ ಹೊಲ ರೀ, ಲೀಜಿಗೆ ಒಂದು 3 ಎಕರೆ ಮಾಡ್ತೀವಿ ರೀ. ಅದರಲ್ಲೇ ನಾವೇ ಬೆಳ್ಕೊಂಡು ಎಲ್ಲಷ್ಟು ಟ್ರ್ಯಾಕ್ಟರ್ದು ಗಳೆವ್ದು ಗಳೆವಿ ಎತ್ತೂ ಮಾರಿದ್ದೀವಿ ರೀ. ಸಾಲ ಸಲಿಗ ಮಾರಿವಿ ರೀ, ರೊಕ್ಕ ಕೇಳಿದ್ರಿ ರೀ ಅವರು, ಅದಕ್ಕೆ ಮಾರಿ ರೊಕ್ಕ ಕೊಟ್ಟಿವಿ ರೀ. ಈಗ ಗಳೆವು ಲೀಜಿಗೆ ಕೊಡ್ತೀವಿ ರೀ, ನಮ್ಮ ಕೆಲಸ ಆಗೋಣ ಕೂಲಿ ಮಾಡಿ ಗಳೆದು ರೊಕ್ಕ ನಾವು ಕೊಡ್ತೀವಿ ರೀ. ಮನೆ ಕೆಲಸ ಎಲ್ಲ ಹೊಲದ ಕೆಲಸ ನಾವೇ ಮಾಡ್ಕೊಂತೀವಿ ರೀ. ಈಗ ಯಾರನ್ನ ಒಂದು ಆಳು ಇಡ್ಲಾರಂಗೆ ಮಾಡ್ತೀವಿ ರೀ. ಹುಲಿಗೆಮ್ಮ, ಈಗ ಏನು ಪಿ ಯು ಸಿ ಇದ್ದಾಗನ ಟ್ರ್ಯಾಕ್ಟರ್ ಹೊಡಿದು ಎಲ್ಲ ಒಕ್ಕಲತನದ ಕೆಲಸ ಮಾಡೋದು ಕಲ್ಕೊಂಡ್ಬಿಟ್ಟು? ಹ್ಞೂ, ಪಿ ಯು ಸಿ ಇದ್ದಾಗೆ ಕಲ್ತು. ಅದ್ರ ಮುಂಚೆ ಏನಿರಲಿಲ್ಲ? ಅದ್ರ ಮುಂಚೆ ಏನು ಇದ್ದಿಲ್ಲ, ಗೊತ್ತೇ ಇದ್ದಿದ್ದಿಲ್ಲ ಅಷ್ಟೇ. ನಮ್ಮ ಅಪ್ಪಗೆ ಜಗ್ಗೆ ಲಾಭ ಆಗಿತ್ತು ರೀ. ನಮ್ಮ ಅಪ್ಪ 30 ಎಕರೆ ಹೊಲ ಮಾಡ್ತಿದ್ನ ರೀ, ಲೀಸು 30 ಎಕರೆ ಹೊಲ ರೀ, 15 ಲಕ್ಷ ಉಳಿತಾಯ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪ ವರ್ಷ ರೀ. ಅಷ್ಟು ಉಳಿದಿತ್ರಿ, ಏನೋ ಮತ್ತೆ ಇನ್ನ ಜಾಸ್ತಿ ಹೊಲ ಮಾಡಕ್ ಹೋಗಿ ಹಿಂಗಾಯ್ತ್ರಿ, ಬ್ರೈನ್ ಸ್ಟೋಕ್ ಹೊಡೆದು ಬಿಡ್ತಿರಿ, ಇದು ಗೊಬ್ಬರ ಸಾಲ ಬಾಕಿ ಜಗ್ಗೆ ಆಗ್ಬಿಡ್ತಿರಿ. ನಮ್ಮ ಕೈಲಿ ಅಷ್ಟು ಮಾಡೋದಾತದೇನ್ರಿ, ನಮ್ಗೆ ಅನುಕೂಲ ಆಗೋಷ್ಟು ಮಾಡ್ಕೊಂಡಿವಿ ರೀ. ನಾ ಈಗ ನೋಡಮ್ಮ, ಟ್ರ್ಯಾಕ್ಟ್ರು ಕಲಿಬೇಕಾದ್ರೆ ಅದಕ್ಕೆಲ್ಲ ಮುಂಚೆ ಹೇಗೆ ತರಬೇತಿ ತೊಗೊಂಡೆ ನೀನು? ಯಾರು ಕಲಿಸಿರಿ? ಯಾಕಂದ್ರೆ ಟ್ರ್ಯಾಕ್ಟರ್ ಹತ್ಬೇಕಂದ್ರೆ ಅಷ್ಟು ಸರಳ ಅಲ್ಲ. ಟ್ರ್ಯಾಕ್ಟರ್ ಕೆಲಸ ಮಾಡೋದು ಹೊಲದಲ್ಲಿ ಗಳೆ ಹೊಡೆದಿರ್ಬೋದು, ಪಡ್ಲಿಂಗ್ ಮಾಡೋದಿರ್ಬೋದು, ಅಥವಾ ಕುಂಟಿ ಹೊಡೆದಿರ್ಬೋದು, ಇನ್ಯಾವುದ್ರೂ ಲೆವ್ಲಿಂಗ್ ಮಾಡೋದಿರ್ಬೋದು, ಇಂಥವೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ತರಬೇತಿ ಬೇಕು. ನಿನಗೆ ಇದಕ್ಕೆ ಟ್ರ್ಯಾಕ್ಟರ್ ಹತ್ತಲಿಕ್ಕೆ ಕಲಿಸಿದವ್ರು ಯಾರು? ನಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತೀನಿ ರೀ. ನಾ ಕಾಲೇಜಿಗೆ ಹೋಗಿದ್ನಾಗ ಬಸ್ ಓಡಿಸೋದು ಸಮತಿಗೆ ಅಬ್ಸರ್ವ್ ಮಾಡ್ತಿರ್ತೀನಿ ರೀ ನಾನು. ಒಂದೇರೆ ನಮ್ಮಪ್ಪ ನಮ್ಮಣ್ಣ ಅವು ಚಾವಲ್ಸ್ ಬಿಚ್ಚಕತ್ತಿದ್ದಿರ್ರಿ, ಕುಂಟೆವು ಅವು ಬಿಚ್ಚ ಸಲಗೆ ನಾನು ಅವು ನೋಡ್ಕೊಂತಿದ್ದೆ ರೀ. ನಮ್ಮಪ್ಪ ಏರ ಮದೇನಾಥದ ಒಡಿ ಅನ್ನ ರೀ, ಸುಮ್ಮನೆ ಒಂದೇ ಸಲ ಹಿಂಗೆ ಓಡಿಸ್ಕೊಂಬನ್ನೇರಿ ಅಷ್ಟೇ, ಏನು ಇದ್ದಿದ್ದಿಲ್ಲ ರೀ ಅದಕ್ಕೆ, ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬನ್ನೇರಿ. ಆಮೇಲೆ ನಮ್ಮಣ್ಣ ಓಡಿಸ್ತಿದ್ನೆ ರೀ, ಇಷ್ಟು ಹಿಂಗಮ್ಮಿ ಹಿಂಗ ಅಂತ ಹೇಳ್ತಿದ್ನ ರೀ. ಅದರಂಗೆ ನಾನು ನಮ್ಮಣ್ಣನಿಂದ ತರಬೇತಿ ಪಡ್ಕೊಂಡೆ. ನಿನಗೆ ಟ್ರ್ಯಾಕ್ಟರ್ ಹತ್ತಿ ಓಡಿಸುವಾಗ ಭಯ ಆ ಥರ ಏನಾರು ಆದಿತ್ತು ಅಂತಕ್ಕಂಥ ಏನಿರಲಿಲ್ಲ? ಭಯ ಏನಿಲ್ಲ ರೀ, ಪ್ರತಿಯೊಂದಕ್ಕೂ ಏನು ಭಯ ಇಲ್ಲ ರೀ. ಎಲ್ಲಷ್ಟು ಓಡಿಸ್ತೀನಿ ರೀ, ಟಾಟಾ ಏಸ್ ಓಡ್ತೀನಿ ರೀ, ಬುಲೆರ್ ಓಡಿಸ್ತೀನಿ ರೀ ಎಲ್ಲ. ಅಂದರೆ 2-ವೀಲರು ಎಲ್ಲ ಮೋಟರ್ ಸೈಕಲ್ಗಳು ಜೊತೆಗೆ ಕಾರ್ಗಳು ಬೋಲೆರೊ ಗಾಡಿ ಟ್ರ್ಯಾಕ್ಟರ್ಗಳನ್ನು ಎಲ್ಲ ಹೊಡಿತೀವಿ? ಹಾಂ, ಎಲ್ಲ ಓಡಿಸ್ತೀವಿ. 4-ವೀಲರ್ ಹೊಡಿಲಿಕ್ಕೆ ಬೋಲೆರೊ ಗಾಡಿ ಹೊಡಿಲಿಕ್ಕೆ ಹೆಂಗೆ ಕಲಿಸಿದ್ರಿ? ಎಲ್ಲ ಗೇರ್ ಹಾಕೋದಿರ್ಬೋದು, ಟರ್ನಿಂಗ್ ಇರ್ಬೋದು, ರಿವರ್ಸ್ ಇರ್ಬೋದು, ಇದೆಲ್ಲ ತಗೊಳ್ಳೋದು? ನಮ್ಮ ದೊಡ್ಡಪ್ಪನ ಮಗ ಅಳೆಸ್ರಾಗ ಅನ್ರಿ, ಅಥವಾ ಬುಲೆರ್ ಓಡಿಸ್ತಾನೆ ರೀ, ಕೂಲರ್ನ ಕರ್ಕೊಂಡ್ ಆತ ಓದಂಗೆಲ್ಲ ಕಲೆ ಬಿಡ್ತಿದ್ನೆ ರೀ, ಕಲ್ಸು ಕಲ್ಸು ಕಲ್ಸು ಅಂತ. ಆತ ಓಡಿಸೋದು ನೋಡಿ ಅಬ್ಸರ್ವ್ ಮಾಡ್ತೀನಿ ರೀ, ನಾ ಓಡಿಸ್ತೀನಿ ಬಿಡ ಅಂದ್ರೆ ಅವಲಿಂದ ಕಲ್ತೀನಿ ರೀ. ಈಗ ನಿನ್ನ ಕೈಯಾಗ ಒಂದು ಬೋಲೆರೊ ಗಾಡಿ ಕೊಟ್ಟರೆ ಹೊಡ್ಕೊಂಡು ಹೋಗ್ಬಿಡ್ತಿ? ಓಡಿಸ್ತೀನಿ ರೀ. ಹಾಂ, ಧೈರ್ಯ ಆದ್ರಿ. ಮತ್ತೆ ಯಾವುದೇ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ತೆಗೆಸ್ಬೇಕು, ಹೇಗೆ ಲೈಸೆನ್ಸ್ ಗೀಸೆನ್ಸ್ ಎಲ್ಲ ಮಾಡ್ಸಕತ್ತೀಯ? ಲೈಸೆನ್ಸ್ ಇಲ್ಲ ರೀ, ಮಾಡಿಸಿಲ್ಲ ರೀ. ಲೈಸೆನ್ಸ್ ಇರದೆ ಹೊಡೆದು ಒಂಥರ ರೂಲ್ಸ್ ಪ್ರಕಾರ ಅಲ್ಲದು ಅಲ್ಲ ರೀ. ಈಗ ಟ್ರ್ಯಾಕ್ಟರ್ನಿಂದ ಏನೇನು ಕೆಲಸ ಮಾಡಿಸ್ತೀಯಮ್ಮ? ಟ್ರ್ಯಾಕ್ಟರ್ ನಿಮ್ಮ ಸ್ವಂತ ಇದೆಯಾ ಅಥವಾ ಏನು ಬಾಡಿಗೆ ತೊಗೊಂಡು ಮಾಡಿಸ್ತೀವಿ ಹೊಲದಲ್ಲಿ ಕೆಲಸ ಹೇಗೆ? ನಮ್ಮ ಕಕ್ಕನವರದಾದ್ರಿ, ನಾವೇ ಡೀಸೆಲ್ ಹಾಕ್ಯಂದು ಹೊಡಿತೀವಿ ರೀ, ಅವ್ರಿಗೇನು ದುಡ್ಡು ಏನು ಕೊಡೋ. ಏನೇನು ಇದು ಪಡ್ಲಿಂಗ್ ಅದು ಮಾಡ್ತೀಯ ನೀನು ಹೊಲದಲ್ಲಿ? ಪಡ್ಲಿಂಗ್ ಅಂದರೆ ಭತ್ತ ಹಚ್ಚುವಾಗ ಗದ್ದೆಯನ್ನು ಮಾಡ್ತಾರಲ್ಲ, ಕೆಸರು ಗದ್ದೆ? ಇಲ್ಲ ರೀ, ಅದು ಮಾಡಲ್ಲ ರೀ. ಮತ್ತೇನೇನು ಕೆಲಸ ಈಗ ಗಳೆ ಹೊಡೆದು ಮತ್ತೆ ಏನೇನು ಟ್ರ್ಯಾಕ್ಟರಿಂದ ಕೆಲಸ ಮಾಡಿಸ್ತೀವಿ ಹೊಲದಲ್ಲಿ? ನೀನೇ ಸ್ವಂತ ಕೆಲಸ ಹೊಡಿತೀಯಲ್ಲ, ಏನೇನು ಮಾಡ್ತೀವಿ? ಕುಂಟೆ, ಟಿಲ್ಲರು, ಮಡಿಕೆ ಇಂಥವೆಲ್ಲ ಮಾಡ್ತೀವಿ. ಸಾಲಿಂದ ಸರಿಯಾಗಿ ನೀ 2-2 ತಾಸು 3-3 ತಾಸು ಕಂಟಿನ್ಯೂಸ್ ನೀನೇ ಉಳುಮೆ ಮಾಡಿಸ್ತೀಯಲ್ಲ ಹೊಲ? ಹಾಂ ಸರ್, ಸೆಕೆಂಡ್ ಸೆಮ್ಮಿಂದ ತಾನು ಕಾಲೇಜಿಗೆ ಹೋಗಿದ್ನೆ ರೀ. ಈಗ ನಾವು ಅಪ್ಪ ಡೆತ್ ಆದಲ್ಲಿಂದ ಥರ್ಡ್ ಸೆಮ್ಲಿಂದ ಡೈರೆಕ್ಟ್ ಮಾಡೀನಿ ರೀ, ಈಗ ಹೊಲಕ್ಕೆ ಓದ್ತೀನಿ ರೀ. ಅಂದ್ರೆ ಯಾರಾದ್ರೂ ಒಂದು ಟ್ರ್ಯಾಕ್ಟರ್ ತಗೊಂಬಂದು ಎಣ್ಣೆ ಹಾಕೊಂಡು ನೀನೇ ಕೆಲಸ ಮಾಡಿಸಿ ವಾಪಸ್ ಕೊಟ್ಬಿಡುದು? ಹಾ, ವಾಪಸ್ ಕೊಡ್ತೀವಿ, ಯಾರದಕ್ಕೆ ನೋಗಲ್ಲ ರೀ, ನಮ್ದು ನಾವು ಉಳುಮೆ ಮಾಡ್ಕೊಂಡು ಕೊಟ್ಟು ಬಿಡ್ತೀವಿ. ಹೇಗೆ ಹೇಗೆ ಅನಿಸ್ತದ ನಿನಗೆ? ಭಾಳಷ್ಟು ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಹೆದರ್ತಿರ್ತಾರೆ, ಒಕ್ಕಲ್ತನದ ಕೆಲಸ ನಾವು ಮಾಡಬಾರ್ದು ಅಂತಕ್ಕಂಥದ್ದು. ಆಮೇಲೆ ಆದ್ರೆ ನಿಮಗೆ ಉತ್ಸಾಹ ಇದೆಯಲ್ಲ ಕೆಲಸ ಮಾಡಿ? ಒಂದ್ ಬೇರೆ ಹೊಲ್ದಾಗ ಇಳಿದಿರೇ ನೀವು ಜಗ್ಗೆ ಮಾಡ್ಬೇಕಂಬಷ್ಟು ಅಂಬಲ ರೀ, ಜಗ್ಗೆ ಗಳಿಸ್ಬೇಕು ಮಾಡ್ಬೇಕು ಅಂಬದ್ ಇರ್ತದ್ರಿ. ಒಂದ್ ಬೇರೆ ಗೆದ್ರೆ ಇಡೋರು ಯಾರಿಲ್ಲ ರೀ ಹೊಲ್ದಾಗ, ಒಂದ್ ಬೇರೆ ಬಿದ್ರೆ ಮತ್ತೆ ಎದ್ದೇಳೋದ್ ಕಷ್ಟ ರೀ. ಏನೇನು ಬೆಳೆಗಳನ್ನ ಹಾಕ್ತೀರಿ ನಮ್ಮ ಹೊಲದಲ್ಲಿ? ನಾವು ಹತ್ತಿ ಮೆಣಸಿನ್ಕಾಯಿ ಹಾಕ್ತೀವ್ರಿ, ಇವೆರಡೆ ಮಾಡಿವ್ರಿ. ಸ್ವಂತ ಈಗ ಹೊಲ ಎಷ್ಟು ಭೂಮಿ ಉಳುಮೆ ಮಾಡ್ಕೊಂಡು ಮಾಡ್ತಾ ಇದ್ರಿ? ಈಗ ನಾವ್ ಈಗ 6 ಎಕರೆ ಮಾಡಿವ್ರಿ, 3 ಎಕರೆ ಸ್ವಂತ ಹೊಲ ರೀ, 3 ಎಕರೆ ಲೀಸ್ ರೀ. ಹೇಗೆ ಲೀಸ್ ಎಲ್ಲ ಮಾಡಿ ಎಲ್ಲ ಅವ್ರಿಗೆ ಲೀಸ್ ಕೊಟ್ಟು ನಿಮ್ಗೆಲ್ಲ ಗಿಂಟದ? ಗಿಂಟಲ್ಲ ರೀ, ಅದು ಬೆಳೆ ಚಂದ ಬಂದ್ರೆ ಗಿಂಟತಾದ್ ರೀ. ಈಗ ನಮ್ದು ಈಗ ಸಾಲ ಆದ್ರಿ ಗಿಂಟಲ್ಲ ರೀ, ನಮ್ ಪ್ರಕಾರ ನಮ್ಗೆ ಏನ್ ಹಾಕ್ತಿರಿ 3 ಎಕರೆದಲ್ಲಿ? ಈಗ 6 ಎಕರೆದಲ್ಲಿ ಭೂಮಿಯಲ್ಲಿ ಏನೇನ್ ಹಾಕಿರಿ, ಮತ್ತೆ ಇನ್ ಮುಂದೆ ಏನ್ ಹಾಕ್ಬೇಕಂತಿದೆ? 3 ಎಕರೆ ಹತ್ತಿ ಇಟ್ಟಿವ್ರಿ, 3 ಎಕರೆ ಮೆಣಸಿನ ತೋಟ. ಏನೇನೀಗ ಮೆಣಸಿನ್ಕಾಯಿ ಹತ್ತಿ ಹೇಗಿದ ಬೆಳೆಗಳು? ಬೇಸಾವ್ರಿ. ನೀವೇ 3 ಎಕರೆದಲ್ಲಿ 6 ಎಕರೆದಲ್ಲಿ ನೀವೇ ಕೆಲಸ ಆಳದ ಹಚ್ಚಂಗಿಲ್ಲ? ಆಳ ಹಚ್ಚಿಲ್ಲ ರೀ ಸಲ, ನಾವೇ ಮಾಡ್ಕೊಂಡ್ವಿ. ನೀನ್ ನೋಡಮ್ಮ, ಸಾವಲಿ ಜೊತೆ ಮತ್ತೆ ಇದನ್ನು ಓದ್ಬೇಕು, ಓದೋದ್ ಜೊತೆ ಇದನ್ನು ಮಾಡ್ಕೋಬೇಕು. ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತಿ ಮತ್ ನೀನು? ನಾ ನೈಟ್ ಬಂದು ಓದ್ಕೊಂತೀನಿ ರೀ, ಎಕ್ಸಾಮ್ ಇದ್ದ ಕರೆಕ್ಟ್ ಓದ್ತೀನಿ ರೀ, ಬೆಳತಾನೆ ಅದ ಅದೇ ಲಾಸ್ಟ್ ನಾನು ದಿನದೇನಿಲ್ಲ ರೀ. ಸಾಲಿ ಮಾತ್ರ ಕಾಲೇಜ್ ಮಾತ್ರ ತಪ್ಸಂಗಿಲ್ಲ? ತಪ್ಸಲ್ಲ ರೀ, ಎಕ್ಸಾಮ್ ಕರೆಕ್ಟ್ ಅಟೆಂಡ್ ಆತೀನಿ ರೀ, ಕರೆಕ್ಟ್ ಓಸ್ ಪೇಪರ್ ತಕ್ಕಂದೀನಿ ರೀ. ಮತ್ತೀಗ ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಹೋಗಕ್ಕಿಂತ ಮುಂಚೆ ಏನು ಮನೆ ಕೆಲಸ ಹೊಲದ ಕೆಲಸ ಮಾಡಿ ಹೋಗ್ತೀಯ? ಹ್ಞೂ ರೀ, ಕಾಲೇಜ್ಗೆ ಏನಿಲ್ಲ ರೀ ಸರ್, ಡೈರೆಕ್ಟ್ ಮಾಡೀನಿ ರೀ. ಸರ್ ಫೋನ್ ಮಾಡ್ತಾರೆ ರೀ, ಏನಾನ ಇಂಪಾರ್ಟೆಂಟ್ ಇದ್ರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ರೀ, ನಮ್ಮ ಮನೆ ಪ್ರಾಬ್ಲಮ್ ಹಿಂದಿ ಹಿಂಗೆ ಇದ್ದ ಸಲಗೆ ಹೇಳ್ತಾರೆ ರೀ. ಕೊಡ್ತಾರೆ ರೀ. ನೀನು ಮನೆಯಲ್ಲೇ ಓದ್ಕೊಂಡ್ಬಿಡ್ತಿ? ಮನೆಯಲ್ಲೇ ಓದ್ಕೊಂತೀನಿ. ಹೀಗೆ ಮನೆಯಾಗಂತ ನಿನಗೆ ಅರ್ಥ ಆಗ್ಬೇಕಲ್ಲ, ಕೆಲವೊಂದು ಡಿಫಿಕಲ್ಟಿ ಬರ್ತವೆ, ತಿಳಿಬೇಕು, ಹೇಗೆ ಮಾಡ್ತೀವಿ? ಮತ್ತೆ ಫ್ರೆಂಡ್ಸ್ ಇದಾರೆ ರೀ, ಅವರು ಅವ್ರ ಮನೆ ತಲ್ಲಿ ಹೋಗಿ ಹೇಳಿಸ್ಕೊಂಡು ತಿಳ್ಕೊಂತೀನಿ. ಮತ್ತೆ ಮುಂಜಾನಿಂದ ಸಾಯಂಕಾಲದವರೆಗೆ ಕೆಲಸ ಏನಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತೀಯ? ಮುಂಚೆಲಿ ಇದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು 10 ಗಂಟೆಗೆ ಹಂಗೆ ಹೋಗಿ ಹೊಲಕ್ಕೆ ಹೋಗಿ 6 ಗಂಟೆಗೆನಾಲ 5 ಗಂಟೆಗೆನಾಲ ಬರ್ತೀವಿ ರೀ. ಈಗ ಮತ್ತೆ ಮನೆಯಲ್ಲಿ ಒಕ್ಕಲ್ತನದ ಕೆಲಸ ಮಾಡ್ಲಿಕ್ಕೆ ನಿನ್ನ ಒಬ್ಬನೇ ಯಾರ್ಯಾರು ಮಾಡ್ತೀರಿ ಎಲ್ಲ ಕೆಲಸಗಳನ್ನು? ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ಮಾಡ್ತೀವಿ ರೀ. ಆಳದು ಏನು ಹಚ್ಚಕ್ ಹೋಗಲ್ಲ? ಏನು ಹಚ್ಚಲ್ಲ ರೀ. ಹೇಗೆ ಅನಿಸ್ತದೆ ನಮ್ಮ ಒಕ್ಕಲ್ತನದ ಕೆಲಸ? ಓದುದನ ಚಲೋ, ಓದಿ ನೌಕರಿ ಮಾಡೋದು ಚಲೋ ಅಂತಂತೀಯ, ಒಕ್ಕಲ್ತನ ಮಾಡೋದು ಚಲೋ ಅಂತ ಅನಿಸ್ತದ? ಒಕ್ಕಲ್ತನ ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಲಾಭ ಬರ್ತದ್ರಿ, ಬರಲ್ಲ ಅಂತಲ್ಲ ರೀ. ನೌಕರಿಕಿನ ಒಕ್ಕಲ್ತನನೇ ಬೇಸ್ರಿ, ಗಳಿಸಿ ಅಂದ್ರೆ ಮತ್ತೆ ಕಳೆದಾಗಲ್ಲ ರೀ ಒಕ್ಕಲ್ತನದಾಗ. ಅದು ಹೆಂಗಪ್ಪ ಅಂದ್ರೆ, ಒಂದ್ ಬೇರೆ ಬೆಳೆ ಜಗ್ಗೆ ಬಂದು ಜಗ್ಗೆ ಚಂದ ನೋಡ್ಕೊಂಡ್ರೆ ನಾವು ಎಷ್ಟು ಭೂಮಿ ತಾಯಿಗೆ ಎಷ್ಟು ಇದು ಮಾಡ್ತೀವಿ ಅಷ್ಟು ನಮಗ್ ಕೊಡ್ತಾಳ್ರಿ. ಹ್ಞೂ ರೀ, ಒಳ್ಳೆ ಆಸಕ್ತಿ ಇದೆ ಭೂಮಿಯಲ್ಲಿ, ಅದನ್ನ ಬೆಳಿಬೇಕು, ಇದನ್ನ ಬೆಳಿಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಆಸಕ್ತಿ ಇದೆ ಬಹಳಷ್ಟು. ಹ್ಞೂ ರೀ, ಎಲ್ಲ ಆಸಕ್ತಿ ಇದೆ ರೀ. ಈಗ ಮೆಣಸಿನ್ಕಾಯಿ ಮತ್ತ ಹತ್ತಿ ವರ್ಷ ಎಷ್ಟೆಷ್ಟು ತಕ್ಕೋತೀರಿ? ಇಳುವರಿ ಎಷ್ಟೆಷ್ಟು ಬರ್ತಾವ ಒಂದೊಂದ್ ಎಕರೆಗೆ? ಒಂದ್ ಎಕರೆಗೆ ಚಲೋ ಇಳುವರಿ ಇದ್ರೆ 15 ಕ್ವಿಂಟಲ್ ಬರ್ತಾರೆ. ಮೆಣಸಿನ್ಕಾಯಿ ಚಲೋ ಕೊಳತು ಹೋಲಾರಂಗ್ ಬಂದ್ರೆ ಒಂದ್ 18-15 ಬರ್ತದೆ. ಹೇಗೆ ಲಾಭ ಅನಿಸ್ತಿದೆ ಒಕ್ಕಲ್ತನ? ನಾವು ಫಸ್ಟಿಗೆ ಲಾಸ್ ಆಗ್ಯದಲ್ರಿ, ನಮ್ಗೇನು ಈಗೇನು ಲಾಭ ಇಲ್ಲ ರೀ, ಫಸ್ಟಿಗೆ ಲಾಭ ಹಾಕ್ಯಂತ ಹೋದ್ರೆ ಲಾಭ ರೀ. ಹೇಗೆ ಮತ್ತೆ ಮುಂದೇನು ವಿಚಾರದವ, ಇನ್ನು ಏನು ಮಾಡ್ಬೇಕಂತ ಆಸೆ ಇದೆ ನಿನಗೆ? ಟ್ರ್ಯಾಕ್ಟರ್ ಖರೀದಿ ಮಾಡಿ ಈಗ ನೋಡಿ ಸಹ, ಹೆಣ್ಮಕ್ಳಿಗೆಲ್ಲ ಮುಂದೆ ಬರಲಿಕ್ಕೆ ಸಾಕಷ್ಟು ಸಹಾಯ ಮಾಡ್ತಿದೆ ಸರ್ಕಾರ. ಅಲ್ಲಲ್ಲೇ ಬೇರೆ ಬೇರೆ ಸ್ಕೀಮ್ಗಳಿದಾವೆ, ಅಲ್ಲೆಲ್ಲ ಅನುಕೂಲತೆಗಳಿದಾವೆ, ಹೋಗಿ ಸಬ್ಸಿಡಿ ಒಳಗೆ ಟ್ರ್ಯಾಕ್ಟರ್ಗಳನ್ನು ಕೊಡ್ತಾರೆ, ಅಥವಾ ಸ್ವಂತ ಉದ್ಯೋಗ ಮಾಡ್ತಂದ್ರೆ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಮುಂದೆ ಏನು ವಿಚಾರ ಇದೆ, ಇಷ್ಟೇ ಮಾಡ್ಕೊಂಡು ಹೋಗ್ಬೇಕಂತಿದೆ, ಯಾವ ರೀತಿ ಡೆವಲಪ್ ಆಗ್ಬೇಕು ನಿನಗೆ? ಸಾಲೇನು ಕೊಡ್ತಾರೆ ಬಿಡ್ರಿ, ನಾವಪ್ಪ ಅವಾಗ ಸಾಲ ಎತ್ತೇನೆ ರೀ, ಅದ್ರ ದಿನ ಕಟ್ಟಿಲ್ಲ ರೀ, ಕಟ್ಟಿಲ್ಲ ರೀ, ಕಟ್ಬೇಕು ರೀ, ದುಡ್ಡಿಲ್ಲ ರೀ, ಅದಕ್ಕೆ ನಾವು ಸಾಲ ಎತ್ತಿಲ್ಲ ರೀ, ಎತ್ತಕ್ಕೆ ಹೋಗಿಲ್ಲ. ಮುಂದೇನು ಆಸಕ್ತಿ ಇದೆ ನಿನಗೆ, ಏನು ಮಾಡ್ಬೇಕಂತಿದೆ ವಿಚಾರ? ಪೊಲೀಸ್. ಅದಕ್ಕಾಗಿ ಸಿದ್ಧತೆ ನಡೆಸಿದೆಯಾ? ಹ್ಞೂ ರೀ, ನಡೆಸ್ತೀನಿ. ಮನೆಯಾಗ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರು ಸ್ಪರ್ಧೆ ವಿಜೇತಾವೆಲ್ಲ ಓದ್ತೀನಿ ರೀ. ನೋಡು, ಒಕ್ಕಲ್ತನ ಜೊತೆ, ಓದಿನ ಜೊತೆ, ಮನೆ ಕೆಲಸದ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಆಸಕ್ತಿ, ಒಂದು ಏಮನ್ನ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೆ ನೀನು. ಹೇಗೆ ಇದಕ್ಕೆ ಪೂರಕವಾಗಿ ಒಳ್ಳೆ ರೀತಿಯಿಂದ ತಯಾರಿ ನಡೆಸಿದಂಗ? ಹೊಲದ ಕೆಲಸ ಚೆನ್ನಾಗಾಗಬೇಕು, ಮನೆ ಕೆಲಸನೂ ಚೆನ್ನಾಗಾಗಬೇಕು, ಮತ್ತೆ ಓದು ಆಗ್ಬೇಕು, ಏನಾದ್ರು ಒಂದು ಗುರಿ ಮುಟ್ಟಬೇಕು. ಮುಟ್ಟಬೇಕ್ರಿ ಗುರಿ. ನಿನ್ನ ನೋಡಿ ಏನಂತಾರೆ ಊರಲ್ಲೆಲ್ಲ, ಏನಮ್ಮ ಇದು, ಏನಪ್ಪ ಈಕಿ ಗಣಮಕ್ಳ ಜೊತೆ ಟ್ರ್ಯಾಕ್ಟರ್ ಹೊಡಿತಾಳೆ, 4-wheeler ಹೊಡಿತಾರೆ ಅಂತ ಯಾರು ನಕಲಿ ಮಾಡ್ತಿರ್ತಾರೆ? ಮಾಡ್ತಾರ್ರಿ. ಜಗ್ಗೆ ಅದಕ್ಕೇನು ಉತ್ತರ ಕೊಡ್ತೀವಿ ಮತ್ತೆ? ಫಸ್ಟಿ ನಾವಪ್ಪ 2-wheeler ಕಲ್ಸಿಟ್ನಾಗ ನಾವಲ್ಲಪ್ಪ ಮಂದಿ ನೋಡ್ತಾರೆ ನಾವಲ್ಲೇ ಅಂತಿದ್ನೆ ರೀ, ನಾ ಕೊಡಿಟ್ನಾಗ ಮಂದಿದೇನಮ್ಮ ಅಂತ ಧೈರ್ಯ ತುಂಬಿದ್ನೆ ರೀ. ಅವಲ್ಲಿಂದ ಅವ್ರು ಏನೋ ನನ್ನ ಕಲೆ ನಾನು ಓಡ್ಸಕ್ ಚಾಲು. ಈಗ ಗಾಡಿ ಮೋಟರ್ ಸೈಕಲ್ ತಗೊಂಡು ಹೊಲಕ್ಕದು ಹೋಗ್ತಿ? ಹ್ಞೂ, ಡಬಲ್ ಸೀಟ್ ಹೊಡ್ಯಾಕ ಬರ್ತದ? ಟ್ರಿಬಲ್ ಹೊಡಿತೀನಿ. ಏನು ಪರ್ಫೆಕ್ಟ್ ಗಾಡಿ ಲೈಸೆನ್ಸ್ ಅದು ತೆಗಿಸಿ ಹೊಡಿಬೇಕಷ್ಟೇ. ಒಳ್ಳೇದಮ್ಮ ಹುಲಿಗೆಮ್ಮ, ಇದುವರೆಗೆ ನೀನು ಏನು ಟ್ರ್ಯಾಕ್ಟರ್ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಚಲಾವಣೆ ಮಾಡೋದು, ಅಲ್ಲ ಉಳುಮೆ ಮಾಡ್ತಕ್ಕಂಥದ್ದು, ಕೃಷಿ ಕೆಲಸ ನಿನ್ನ ವಿದ್ಯಾಭ್ಯಾಸ ಜೊತೆ ಇದೆಲ್ಲ ಮಾಡ್ತಾ ಇದ್ದೆ, ಇದೇ ರೀತಿ ಆಸಕ್ತಿ ಹೆಚ್ಚೆಚ್ಚಾಗಿ ಆಗಬೇಕು, ಜೊತೆಗೆ ಏನು ಕೃಷಿಯಿಂದ ಏನು ಆದಾಯ ಬರಬೇಕಾಗಿದೆ ಒಳ್ಳೆ ರೀತಿಯಿಂದ ಬರಲಿ, ಮುಂದಿನ ನಿನ್ನ ಆಸೆಗಳು ಈಡೇರಲಿ,

ಒಂದು ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 250 ml ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಹಾಕಬೇಕು. ಇನ್ನು ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಲು 10 ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 8 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಶೇಂಗಾದಲ್ಲಿ ಸ್ಪೊಡಾಪ್ಟೆರಾ ಹತೋಟೆಗೆ 4 ಮೆಟರಿಜಿಯಂ ರಿಲೇ ಅಥವಾ 0.2 ಇಮಾಮೆಕ್ಕಿನ್ ಬೆಂಜೋಯೇಟ್ 5 SG ಅಥವಾ 1 ಥಿಯೋಡಿಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆಯನ್ನು ರೈತ ಬಾಂಧವರು ಬಿತ್ತನೆ ಮಾಡಿದ 40 ನಂತರ ಎಡೆಕುಂಟೆ ಹಾಯಿಸಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕು. ಸಾಧ್ಯವಾದಲ್ಲಿ ಒಂದು ಸಲ ಕೈಕಳೆಯನ್ನು ತೆಗೆಯಬೇಕಾಗ್ತದೆ. ತೊಗರಿ ಬಿತ್ತನೆ ಮಾಡಿದ 50 ನಂತರ 5-6 cm ಮೇಲ್ಭಾಗದ ಕುಡಿ ಚೀಟುವುದರಿಂದ ಹಾಗೂ 10 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟೆಗೆ 2 ml ಕ್ಲೋರೋಫೆರಿಫಾಸ್ 20 EC ಅಥವಾ 1 ಅಸಿಫೇಟ್ 75 SPN ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗದ ಹತೋಟೆಯನ್ನು ಮಾಡಲು